ಸಾಕಷ್ಟು ಕಾರ್ಯಕ್ರಮಗಳು ಇದ್ದಾವೆ. ಏನೆಲ್ಲ ಕಾರ್ಯಕ್ರಮಗಳು ಇದ್ದಾವೆ, ಯಾವೆಲ್ಲ ಬೆಳೆಯನ್ನು ಬೆಳೆದುಕೊಳ್ಳಿಕ್ಕೆ ಈ ಕಾರ್ಯಕ್ರಮಗಳು ಅನುಕೂಲವನ್ನು ಮಾಡಿಕೊಡ್ತವೆ, ಹೇಗೆ ನಮ್ಮ ಕೃಷಿಕರು ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ತೋಟಗಾರಿಕಾ ಉಪನಿರ್ದೇಶಕರಾದ ಡಾಕ್ಟರ್ ಎಚ್ ಆರ್ ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಇವತ್ತು ನೀವು ನೇರ ಸಂವಾದವನ್ನು ಕೂಡ ಯೋಗೇಶ್ ಅವರೊಂದಿಗೆ ಮಾಡಬಹುದು. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು ಸಂಖ್ಯೆ 2462289, STD ಕೋಡ್ ಸಂಖ್ಯೆ 08172. ಒಂದು 5 ನಿಮಿಷಗಳ ಕಾಲ ಮಾಹಿತಿಯನ್ನು ಮಾಡಿಕೊಡ್ತಾರೆ ನಮ್ಮ ಉಪನಿರ್ದೇಶಕರು, ಆನಂತರ ನಿಮ್ಮ ಪ್ರಶ್ನೆಗಳನ್ನು ಸ್ವೀಕರಿಸಲಾಗುತ್ತೆ. ಈ ಕುಷ್ಕಿ ತೋಟಗಾರಿಕಾ ಬೆಳೆಗಳು ನಮ್ಮ ರೈತರ ಆರ್ಥಿಕ ಜೀವನದಲ್ಲಿ ಅವರ ಆರ್ಥಿಕ ಜೀವನ ಮಟ್ಟವನ್ನು ಸುಧಾರಿಸಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತೇವೆ. ಈಗ ನಾವು ನಮ್ಮ ಜಿಲ್ಲೆ ನಮಗೆಲ್ಲ ಗೊತ್ತಿರುವ ಹಾಗೆ 3 ಭೌಗೋಳಿಕ ಅವಗುಣನ ಹೊಂದಿರುವಂಥ ಜಿಲ್ಲೆ. ಹೌದು, ಮಲೆನಾಡು ಮತ್ತು ದಕ್ಷಿಣ ಒಳನಾಡು, ದಕ್ಷಿಣ ಡ್ರೈಲ್ಯಾಂಡ್ ಒಣಭೂಮಿ, ಮತ್ತು ಸ್ವಲ್ಪ ಖುಷ್ಕಿ ವಾತಾವರಣ ಅಂತಂದರೆ ಬೆಳೆ ಭೂಮಿ, ಒಟ್ಟು 3 ಅವಗುಣನು ಹೊಂದಿದ್ದೀವಿ ನಾವು. ಅದನ್ನು ಪ್ರಮುಖವಾಗಿ ಹೇಳ್ಕೊಂಡು ಒಂದು ಮಲೆನಾಡು, ಅರೆ ಮಲೆನಾಡು ಮತ್ತು ಒಣಪ್ರದೇಶ. ಸೊ ಇಷ್ಟು ಜಾಗಗಳು ಸಹ ನಮ್ಮ ಜಿಲ್ಲೆಯಲ್ಲಿ ನಾವು ಕಾಣಬಹುದು. ಈಗ ಮಲೆನಾಡಿನಲ್ಲಿ ಬೆಳೆಯುವಂಥ ಅನೇಕ ಬೆಳೆಗಳನ್ನು ಮಲೆನಾಡು ಪ್ರದೇಶದ ರೈತರುಗಳು ಬೆಳೀತಾರೆ. ಅರೆ ಮಲೆನಾಡು ಭಾಗದಲ್ಲಿ ಬೆಳೆಯುವಂಥ ಬೆಳೆಗಳು ಮತ್ತು ನಮ್ಮ ಈ ಒಣ ಪ್ರದೇಶದಲ್ಲಿ ಬೆಳೆಯುವಂಥ ಬೆಳೆಗಳು ಇವೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಆಗಿ ಇರುವಂಥವು. ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ರೈತರ ಆರ್ಥಿಕ ಮಟ್ಟವನ್ನು ಸುಧಾರಿಸಲು ಏನು ಖುಷ್ಕಿ ತೋಟಗಾರಿಕಾ ಬೆಳೆಗಳಿವೆ ಅವನ್ನು ನಾವು ಉತ್ತೇಜನ ಮಾಡಬೇಕಾಗಿರೋದು ಭಾಳ ಅವಶ್ಯಕತೆ ಇದೆ ಇಂದಿನ ದಿನಗಳಲ್ಲಿ. ನಮಗೆಲ್ಲ ಗೊತ್ತಿರೋ ಹಾಗೆ ಮಳೆ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಕಳೆದ 2 ವರ್ಷದಿಂದ ನಮಗೆ ಏನು ಸಾಧಾರಣ ಮಳೆ ಆಗಬೇಕಿತ್ತು, ವಾಡಿಕೆ ಮಳೆ ಆಗಬೇಕಿತ್ತು, ಅದು ಸ್ವಲ್ಪ ರಿಪೀಟ್ ಆಗ್ತಾ ಇದೆ. ಸೊ ಆದರೂ ನಮ್ಮಲ್ಲಿ ಮಳೆ ಪ್ರಮಾಣ ಈಗ ಮಳೆಗಾಲದಲ್ಲಿ ಮಳೆ ಸಮ ಪ್ರಮಾಣದಲ್ಲಿ ಆಗೋದಿಲ್ಲ, ಒಂದ್ಸಲ ಮಳೆಗಾಲದಲ್ಲಿ ಮಳೆ ಆಗೋದಿಲ್ಲ, ಬೇರೆ ಕಾಲದಲ್ಲಿ ಮಳೆ ಆಗ್ತದೆ. ಮತ್ತು ಅದು ಏನು ನಾವು ಸಮ ಪ್ರಮಾಣದಲ್ಲಿ ಮಳೆ ಡಿಸ್ಟ್ರಿಬ್ಯೂಷನ್ ಹಂಚಿಕೆ ಆಗಬೇಕಂತ ಅಂದರೆ ಅದು ಹಂಚಿಕೆ ಆಗೋದಿಲ್ಲ. ಅದು ಇಂಥ ಪರಿಸ್ಥಿತಿಯಲ್ಲಿ ಈ ಹವಾಗುಣಗಳಿಗೆಲ್ಲ ಈ ಹವಾಗುಣ ಬದಲಾವಣೆಗೆಲ್ಲ ಆಗುವಂಥ ಬೆಳೆಗಳವರಿದ್ದರೆ ಅವು ಖುಷ್ಕಿ ತೋಟಗಾರಿಕಾ ಬೆಳೆಗಳು. ಆ ಖುಷ್ಕಿ ತೋಟಗಾರಿಕಾ ಬೆಳೆಗಳನ್ನ ನಾವು ನಮ್ಮ ಜಿಲ್ಲೆಯಲ್ಲಿ ಉತ್ತೇಜನ ಮಾಡೋದು ಭಾಳ ಅವಶ್ಯಕತೆ ಇದೆ. ಅದನ್ನು ನಾವು ಮನಗಂಡು ಇಲಾಖೆಯವರು ಅದನ್ನು ಅನೇಕ ಯೋಜನೆಗಳ ಮೂಲಕ ಅನುಷ್ಠಾನ ಮಾಡ್ತಿದ್ದೇವೆ. ಈಗ ನಾವು ಅದರಲ್ಲಿ ಪ್ರಮುಖವಾಗಿದ್ದು ನಮ್ಮದು ಉದ್ಯೋಗ ಖಾತ್ರಿ ಯೋಜನೆ. ನಮಗೆ ರೈತರಿಗೆ ಭಾಳ ಸುಲಭವಾಗಿ ನಮ್ಮ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯೋಜನೆ ಅನುಷ್ಠಾನ ಆಗ್ತಾ ಇರೋದ್ರಿಂದ ಅವರು ಅಧಿಕಾರಿಗಳನ್ನ ಸಂಪರ್ಕ ಮಾಡೋದಕ್ಕಾಗಲಿ ಮತ್ತು ಯೋಜನೆಯ ಸವಲತ್ತನ್ನು ಪಡೆಯಲಿಕ್ಕಾಗಲಿ ಭಾಳ ಅನುಕೂಲ ಇದೆ. ಸೊ ಅದರಿಂದ ನಾವು ಖುಷ್ಕಿ ತೋಟಗಾರಿಕಾ ಬೆಳೆಗಳನ್ನ ವಿಶೇಷವಾಗಿ ಬೇರೆ ವಾಣಿಜ್ಯ ತೋಟಗಾರಿಕಾ ಬೆಳೆಗಳ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಇಲಾಖೆಯ ಬೇರೆ ಬೇರೆ ಯೋಜನೆಗಳ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಭಾಳ ಚೆನ್ನಾಗಿದೆ ಅದು, ಚೆನ್ನಾಗಿ ಯೋಜನೆ ದೊಡ್ಡ ಪ್ರಮಾಣದಲ್ಲಿ ಅನುಷ್ಠಾನ ಆಗ್ತಾ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ನಮಗೆ ಈಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ಅರಸೀಕೆರೆ ತಾಲೂಕು, ಚನ್ನರಾಯಪಟ್ಟಣ ತಾಲೂಕು, ಹಳೆನರಸೀಪುರದ 2 ಹೋಬಳಿ, ಹಳೆಕೋಟೆ ಮತ್ತು ಕಸ್ಬ ಹೋಬಳಿ, ಹಳ್ಳಿ ಮೈಸೂರು ಹೋಬಳಿ, ಮತ್ತು ನಮ್ಮ ಬೇಲೂರು ತಾಲೂಕಿನ ಹಳೇಬೀಡು, ಕಸ್ಬಾ ಮಾದಿಹಳ್ಳಿ ಹೋಬಳಿಗಳು, ನಮ್ಮ ಹಾಸನ ತಾಲೂಕಿನ ದುದ್ದ, ಶಾಂತಿಗ್ರಾಮ, ಸಾಲ್ಗಾಮೆ ಹೋಬಳಿ ಸ್ವಲ್ಪ ಭಾಗ. ಈ ಭಾಗವೆಲ್ಲ ನಮ್ಮ ಒಣ ಪ್ರದೇಶಕ್ಕೆ ಸೂಕ್ತವಾಗಿರುವಂಥ ಭಾಗಗಳಿವು, ಇವೆಲ್ಲ ಒಣ ಪ್ರದೇಶಗಳೇ. ಇವಕ್ಕೆ ಯಾವುದು ಅಂತ ಒಂದು ಶಾಶ್ವತವಾದಂಥ ನೀರಾವರಿ ಮೂಲ ಇಲ್ಲ, ಮಳೆ ಕೂಡ ಕಡಿಮೆ. ಹೌದು, ನಾವು ಬೇರೆ ಭಾಗಗಳಿಗೆ ಕಂಪೇರ್ ಮಾಡಿದರೆ ಈ ಭಾಗಗಳಿಗೆ ಹೋಲಿಕೆ ಮಾಡಿದರೆ ಮಳೆಯ ಪ್ರಮಾಣ ತುಂಬ ಕಡಿಮೆ, ಮತ್ತು ಯಾವುದೇ ಆದಂಥ ಒಂದು ಶಾಶ್ವತ ನೀರಿನ ಮೂಲ ಇಲ್ಲ. ಮತ್ತು ಈ ಭಾಗದಲ್ಲೂ ಸಹ ಅನೇಕ ನಮ್ಮ ಈ ಬಂಜರು ಭೂಮಿಗಳು ಜಾಸ್ತಿ ಇಲ್ಲಿ. ಈ ಬಂಜರು ಭೂಮಿ ಅಂತ ಹೇಳಿದರೆ ಬೇರೆ ಬೆಳೆಗಳನ್ನ ಬೆಳಿಲಿಕ್ಕಾಗೋದಿಲ್ಲ, ಸ್ವಲ್ಪ ಬೆಟ್ಟದ ತಪ್ಪಲುಗಳು, ಬೆಟ್ಟದ ಇಳುಜಾರು ಜಮೀನು ಇಲ್ಲೆಲ್ಲ, ಮತ್ತು ಬಾರೆ ಭೂಮಿಗಳು, ನಮ್ಮ ಎಲ್ಲ ಬಾರೆ ಭೂಮಿ ಅಂತ ಕರಿತೀವಲ್ಲ, ಬಾರೆ ಭೂಮಿಗಳು ಈ ತಾಲೂಕುಗಳಲ್ಲಿ ಜಾಸ್ತಿ ಇದೆ. ಇಂಥ ತಾಲೂಕುಗಳಲ್ಲಿ ಇಂಥ ಬೆಳೆಗಳನ್ನು ನಾವು ಉತ್ತೇಜನ ಮಾಡುವಂಥದ್ದು ರೈತರ ಮಧ್ಯದಲ್ಲಿ ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ನಾವು ಖುಷ್ಕಿ ತೋಟಗಾರಿಕೆ ಅನೇಕ ಬೆಳೆಗಳನ್ನು ನಾವು ಈ ಯೋಜನೆ ಮೂಲಕ ಅನುಷ್ಠಾನ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಈಗ ಗೇರು ಬೆಳೆ, ಗೇರು ನಮಗೆಲ್ಲ ಗೊತ್ತಿರೋ ಹಾಗೆ ಗೇರು ಒಂದು ಪ್ರಮುಖ ವಾಣಿಜ್ಯ ಬೆಳೆ. ನಮ್ಮ ದೇಶಕ್ಕೆ ಎಷ್ಟು ಬೇಡಿಕೆ ಇದೆಯೋ ಆ ಬೇಡಿಕೆಯಲ್ಲಿ ಸುಮಾರು 70 ಭಾಗದಷ್ಟು ನಾವು ಉತ್ಪನ್ನವನ್ನು ಹೊರದೇಶಗಳಿಂದ ಆಮದು ಮಾಡ್ಕೊಳ್ತಿದ್ದೇವೆ ನಾವು. ಸೊ 70% ನಾವು ಈಗ ಊಹೆ ಮಾಡ್ಕೊಳ್ಬೋದು, 70% ನಾವು ಉತ್ಪತ್ತಿ ಮಾಡ್ತಿರೋದು ಕೇವಲ 30% ಮಾತ್ರ. ಇನ್ನು 70% ನಮಗೆ ಬೇಕಾದಂತಹ ಗೇರು ಉತ್ಪನ್ನಗಳನ್ನು ಬೇರೆ ದೇಶದಿಂದ ಆಮದು ಮಾಡ್ಕೊಂಡು ಇಲ್ಲಿ ನಾವು ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಾ ಇದ್ದೇವೆ. ಸೊ ಆ 70% ಉತ್ಪಾದನೆ ಮಾಡಲಿಕ್ಕೆ ನಮ್ಮ ರೈತರಿಗೆ ಇಲ್ಲಿ ಅವಕಾಶ ಇದೆ. ಸೊ ಅದು ಮತ್ತೆ ನಮಗೆ ಮಾರುಕಟ್ಟೆ, ಒಂದು ಸದೃಢ ಮಾರುಕಟ್ಟೆ ಸಿಗ್ತದೆ ನಮಗೆ. ಬೇರೆ ಬೆಳೆ ಹೆಂಗೆ ಅದಕ್ಕೆ ಮಾರುಕಟ್ಟೆ ಇಲ್ಲ ಅಂತ ನಾವು ಹೇಳಂಗಿಲ್ಲ. ಅದಕ್ಕೆ ಆದಂಥ ಕೆಲವೊಂದು ಸಂಸ್ಕರಣಾ ಕಂಪ್ನಿಗಳಿವೆ. ಸಂಸ್ಕರಣಾ ಕಂಪ್ನಿಗಳು ನಾವು ನೇರವಾಗಿ ಉತ್ಪನ್ನವನ್ನು ಸಂಸ್ಕರಣಾ ಕಂಪ್ನಿಗಳಿಗೆ ಕಳಿಸಿದರೆ ಅವರು ನಮಗೆ ಆ ಮಾರುಕಟ್ಟೆ ದರಕ್ಕೆ ದರವನ್ನು ನಿಮಗೆ ನೀಡ್ತಾರೆ. ಮತ್ತು ಗೇರು ಹೇಗಿದೆ ಅಂತ ಹೇಳಿದರೆ ನಮ್ಮ ಬಹಳ ಗಟ್ಟಿಯಾದಂಥ ಒಂದು ಬೆಳೆ ಅದು. ಅದಕ್ಕೆ ಮಳೆ ಪ್ರಮಾಣ ನಮಗೇನು 50% ಈಗ 50 mm ಮಳೆ ಬೇಕಂತ ಹೇಳಿದರೆ ಅದಕ್ಕೆ ಕೇವಲ 30 mm ಮಳೆ ಆದ್ರೂ ಸಹ ಅದು ಬೆಳೆ ಬೆಳೀತದೆ, ಉತ್ಪನ್ನವನ್ನು ಕೊಡ್ತದೆ. ಅದು ಅಂಥ ತಳಿಗಳು ಅಭಿವೃದ್ಧಿಯಾಗಿವೆ, ಬೆಳೆ ಅಷ್ಟು ಗಟ್ಟಿಮುಟ್ಟಾದಂಥ ಬೆಳೆ. ಮತ್ತು ಮಾರುಕಟ್ಟೆಯಲ್ಲಿ ಒಂದು ಸದೃಢ ಮಾರುಕಟ್ಟೆ, ಸದೃಢ ಇದಾಗುವಂಥ ಬೆಳೆ. ಸೊ ಈ ನಿಟ್ಟಿನಲ್ಲಿ ಆ ಬೆಳೆಯನ್ನು ಉತ್ತೇಜನ ಮಾಡೋದು ಬಹಳ ಅವಶ್ಯಕತೆ ಇದೆ, ಅತ್ಯವಶ್ಯಕತೆ ಇದೆ ಅದು. ಸೊ ಆ ನಿಟ್ಟಿನಲ್ಲಿ ನಾವು ಆ ಬೆಳೆಯನ್ನು ಉತ್ತೇಜನ ಮಾಡಲಿಕ್ಕೆ ನಾವು ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ನಾವು ಕ್ರಮ ಕೈಗೊಂಡಿದ್ದೇವೆ. ಈಗಾಗಲೇ ಸುಮಾರು ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಕಳೆದ ವರ್ಷ ಈ ವರ್ಷ ಸೇರಿ ಉದಾಹರಣೆ 100-150 ಎಕರೆ ನಾವು ಪ್ರದೇಶ ವಿಸ್ತರಣೆಯನ್ನು ಮಾಡಿದ್ದೇವೆ. ಮತ್ತು ಬೇಲೂರು ತಾಲೂಕಿನಲ್ಲೂ ನಾವು ಅದನ್ನು ಉತ್ತೇಜನ ಮಾಡ್ತಿದ್ದೇವೆ. ಚನ್ನರಾಯಪಟ್ಟಣ ತಾಲೂಕಿನ ಉತ್ತೇಜನ ಮಾಡ್ತಿದ್ದೇವೆ. ನಮ್ಮ ಇಲಾಖಾ ಯೋಜನೆಗಳ ಜೊತೆಗೆ ಒಂದು ಗೇರು ಬೆಳೆಯನ್ನು ಭಾಳ ವಿಶೇಷವಾಗಿ ನಾವು ಪರಿಗಣನೆ ಮಾಡಿ ನಮ್ಮ ರೈತರಿಗೆ ಈಗ ನಮಗೆಲ್ಲ ಗೊತ್ತಿರೋಂಗೆ ನಮ್ಮಲ್ಲಿ ತೆಂಗಿನ ಬೆಳೆ ವರ್ಷಕ್ಕೆ ಅದರ ಉತ್ಪಾದನೆ ಉತ್ಪನ್ನ ಕಡಿಮೆ ಆಗ್ತಾ ಇದೆ. ಕೆಳಗ್ರೆ ನೀವೀಗ ಕರೆಯನ್ನು ಮಾಡಬಹುದು. ಕರೆಯನ್ನು ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕುಷ್ಕಿ ತೋಟಗಾರಿಕೆ ಬೆಳೆಗಳ ಯೋಜನೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ತೋಟಗಾರಿಕಾ ಉಪನಿರ್ದೇಶಕರಾದ HR ಯೋಗೇಶ್ ಅವರೊಂದಿಗೆ ನೀವು ನೇರವಾಗಿ ಸಂವಾದವನ್ನು ಮಾಡಬಹುದು. ನೀವು ಸಂವಾದವನ್ನು ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2452258, ಮತ್ತೊಂದು ಸಂಖ್ಯೆ 2462829, STD ಕೋಡ್ ಸಂಖ್ಯೆ 08172. ಕರೆಯನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಶೋಭಾದೇವಿ ಎಸ್ ಅಂತ, ಹಾಸನ ಜಿಲ್ಲೆ ಉಲ್ಲೇನಹಳ್ಳಿ. ಮಾತಾಡಿ ಮಾತಾಡಿ ಶೋಭಾದೇವಿ ಅವರೇ. ನಮ್ದು ತೋಟ ಇದೆ ಸರ್, ನಮ್ಗೆ ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ. ಏನ್ ಗೊಬ್ಬರ ಹಾಕ್ಬೇಕು, ಏನ್ ಮಾಡ್ಬೇಕು, ಏನ್ ಬೆಳೆ ಬೆಳಿಬೇಕು? ನಾವು ಆಕ್ಚುಲಿ ನಮ್ಮ ಅತ್ತೆಯವರು ನಮ್ಗಿಲ್ಲಿ ಇರಕ್ ಕೊಡ್ತಿದ್ದಕ್ಕೆ ನಾವು ಇದಕ್ಕೋ ಇದ್ದು ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದು. ಈಗ ನಮ್ ಜಮೀನ್ ನಮ್ ಕೈ ಸೇರಿತೆ, ನಮ್ಗೆ ಏನ್ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ. ಏನೇನ್ ಬೆಳೆ ಇದೆ ಮೇಡಮ್ ತಮ್ಮ ತೋಟದಲ್ಲಿ? ಏನೇನ್ ಬೆಳೆ ಇದೆ? ಏನು ಬೆಳೆ ಮಾಡಕ್ಕೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈಗ ಜಮೀನಲ್ಲಿ ಏನ್ ಬೆಳೆ ಇದೆ, ಜಮೀನಲ್ಲಿ ಏನ್ ಮಾಡ್ತಾ ಇದ್ದೀರಿ ಈಗ? ತೋಟ ಇದು ತೆಂಗಿನ ಮರ ಇದಾವ ಸರ್. ಓಕೆ ಓಕೆ. ಈಗ ತೆಂಗಿನ ಗಿಡಗಳು, ತೆಂಗಿನ ಮರಗಳಿದೆಯಾ ಈಗ? ಎಷ್ಟು ವರ್ಷದ ತೆಂಗಿನ ಮರಗಳು? ಅವು ನಮ್ಮ ಮಾವರ ಅಪ್ಪ ಹಾಕಿದ್ದು. ಹೌದು ಮೇಡಮ್. ಈಗ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಈಗ ಬೆಂಗಳೂರಿಂದ ಬಂದಿದ್ದೀರಿ, ಮತ್ತೆ ಹೊಸದಾಗಿ ನಿಮ್ಗೆ ಉಳುಮೆ ಮಾಡ್ಲಿಕ್ಕಾಗ್ಲಿ ಅಥವಾ ಅದ್ರ ಬೇಸಾಯ ಮಾಡ್ಲಿಕ್ಕಾಗ್ಲಿ ನಿಮ್ಗೆ ಕ್ರಮಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ, ಫಸ್ಟ್ ನೀವು ಮಾಡ್ಬೇಕಾಗಿರೋ ಹೇಳ್ಬಿಡ್ತೀನಿ. ಗೊತ್ತಾಯ್ತು ಮೇಡಮ್, ನೀವು ಹೇಳಿದ್ ನನಗೆ ಅರ್ಥ ಆಯ್ತು. ಫಸ್ಟ್ ನೀವು ಮಾಡ್ಬೇಕಾಗಿರೋಂಥ ಕೆಲಸ, ನಿಮ್ಮ ಅಕ್ಕಪಕ್ಕದ ನಿಮ್ಮ ನೆಂಟರಿಷ್ಟ ಯಾರಾದರೂ ತೋಟ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಹೋಗಿ ಬನ್ನಿ. ನೀವು ಫಸ್ಟ್ ನೀವು ಅದನ್ನ ಮಾಡ್ಬೇಕು. ನೀವು ಒಂದ್ ಹೇಳ್ತೀನಿ ಸರ್, ಇಲ್ಲಿ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ನಾವು ಬಡವರು ಅಂತ. ಇಲ್ಲಿ ಇರ್ಲಿ, ನಿಮ್ಗೆ ಯಾರು ಪರಿಚಯ ಇರ್ತಾರೋ ಏನ್ ಗೊತ್ತ ಮೇಡಮ್, ಈಗ ನಾವು ಕಲಿಬೇಕಂತ ಹೇಳಿದ್ರೆ ನಿಮಗೆ ಗೊತ್ತಿರಂಗೆ ನೋಡಿ ಕಲಿಯೋದು ಬಹಳ ಇರ್ತದ ಅದು. ಈಗ ನಾವು ನಿಮ್ಗೆ ಆಕಾಶವಾಣಿಯಲ್ಲಿ ಕೇವಲ 5 ನಿಮಿಷದಲ್ಲಿ ಇಡೀ ತೋಟ ನಿರ್ವಹಣೆ ಮಾಡೋದ್ರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನ. ಈಗ ಅಥವಾ ನೀವು ನಮ್ಮ ಅಧಿಕಾರಿಗಳನ್ನ, ನಮ್ಮ ಇಲಾಖಾ ಅಧಿಕಾರಿಗಳನ್ನ ಸತತವಾಗಿ ಸಂಪರ್ಕ ಮಾಡ್ಕೊಳ್ಬೇಕು. ಯಾರೋ ಯಾರೋ ಬೇಡ ನಿಮ್ಗೆ. ನಮ್ಮ ಕೆವಿಕೆ ಕನ್ನಲಿಕ್ಕೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ನೋಡಿದಿರಲ್ವಾ ಹಾಸನಲ್ಲಿ? ಅಲ್ಲಿಗೆ ಹೋಗಿ ಬನ್ನಿ, ಅಲ್ಲಿಗೆ ಹೋಗಿ ಬನ್ನಿ ಆಯ್ತಾ. ಹಾಸನ ಹತ್ರ ಸಕಲೇಶ್ಪುರ ರೋಡ್ ನಲ್ಲಿ ಹಾಸನಿಂದ 5 kilometers ಕಂದಲಿ ಅಂತ ಊರಿದೆ, ಅಲ್ಲಿಗೆ ಹೋದ್ರಲ್ಲಿ ಕಂದಲಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ. ಅಲ್ಲಿಗೆ ನೀವು ಹೋಗಿ ಬಂದ್ರೆ ಅಲ್ಲಿ ಇದೇ ರೀತಿ ಅನೇಕ ಬೆಳೆಗಳನ್ನ ಬೆಳೆದಾರ ಅವರು. ನೀವು ಅವ್ರ ಜೊತೆ ಸ್ವಲ್ಪ ನೀವು ಮಾತಾಡಿದ್ರೆ ನಿಮಗೆ ಒಂದು ಐಡಿಯಾ ಬಂದ್ಬಿಡ್ತದೆ. ಅದು ಒಂದು. ಎರಡನೇದು ನಮ್ಮ ಅರಸೀಕೆರೆ ಹತ್ರ, ನಿಮಗೆ ಉಲ್ಲನಹಳ್ಳಿ ಅಂದ್ರೆ ಅರಸೀಕೆರೆನೂ ಹತ್ರ ಆಗ್ತದೆ, ಅರಸೀಕೆರೆ ಹತ್ರ ಬೋರನ್ ಕೊಪ್ಪಲು ಅಂತ ಇದೆ. ಅರಸೀಕೆರೆ ಹಾಸನ್ ರೋಡ್ ನಲ್ಲಿ, ಅರಸೀಕೆರೆಯಿಂದ ಬೋರನ್ ಕೊಪ್ಪಲು ಅಂತ ಅರಸೀಕೆರೆ ಅಂದ್ರೆ 2-3 kilometers ಹಾಸನ್ ರೋಡ್ ನಲ್ಲಿ. ಅಲ್ಲಿ ಹೋಗಿ ಬಂದ್ರೆ ನಮ್ಮ ತೆಂಗು ಸಂಶೋಧನಾ ಕೇಂದ್ರನೇ ಇದೆ ಇಲ್ಲಿ. ಅಲ್ಲಿ ನಿಮ್ಗೆ ತೆಂಗು ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿನೇ ಕೊಡ್ತಾರೆ. ನೀವು ಸ್ವಲ್ಪ ಓಡಾಡ್ಬೇಕು, ಈಗ ಕಲ್ತ್ಕೊಳ್ಬೇಕಂತ ಹೇಳಿದ್ರೆ ಒಂದೆರಡು ಸಲ ನೀವು ಬೇರೆ ಬೇರೆ ನಮ್ಮ ಒಳ್ಳೆ ರೈತರುಗಳ ತೋಟ ನೋಡುವಂಥದ್ದು, ಅಥವಾ ರೈತರು ನಿಮಗೆ ಬೇಡ ಅಂತ ಹೇಳಿದ್ರೆ ನಮ್ಮ ಕೆ ವಿ ಕೆ ಕಂದ್ಲಿ ಅಥವಾ ಬೂರನಕೊಪ್ಪಲು ನಮ್ಮ ಸಂಶೋಧನಾ ಕೇಂದ್ರ ಮತ್ತೆ ನಮ್ಮ ಇಲಾಖೆ ಅಧಿಕಾರಿಗಳನ್ನ ನೀವು ಸಂಪರ್ಕ ಮಾಡಿದ್ರೆ ನಿಮ್ಗೆ ಅದು ಸಂಪೂರ್ಣ ಮಾಹಿತಿ ಸಿಗ್ತದೆ. ಅದು ಆ ರೀತಿ ನೀವು ಕ್ರಮ ಕೈಗೊಂಡು ಆ ರೀತಿ ನೀವು ಮಾಡಿದ್ರೆ ಮಾತ್ರ ನೀವು ತೋಟವನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು, ಏನು ಮಾಡೋದು, ನಿಮ್ಗೊಂದು ಐಡಿಯಾ ಬರ್ತದೆ ಅಲ್ಲಿ ಏನೇನು ಮಾಡ್ತಾರೆ ನೋಡಿದ್ರೆ. ಸೊ ನೀವು ದಯಮಾಡಿ ಆಯಾ ಕ್ಷೇತ್ರಗಳಿಗೆ ಭೇಟಿ ನೀಡಿ, ಈ ಅದಾದ್ಮೇಲೆ ಈ ಕಾರ್ಯಕ್ರಮ ಮುಂದೆ ನನ್ನ ದೂರವಾಣಿ ಸಂಖ್ಯೆ ಕೊಡ್ತೀನಿ ನಿಮಗೆ, ನನ್ನನ್ನು ಸಂಪರ್ಕ ಮಾಡಿ, ನಿಮಗೆ ನಮ್ಮ ಇಲಾಖೆ ಬೇರೆ ಬೇರೆ ಅಧಿಕಾರಿಗಳನ್ನ ನಿಮಗೆ ಸಂಪರ್ಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ನಾನು. ನೀವು ಎಲ್ಲರ ಜೊತೆ ಚರ್ಚೆ ಮಾಡಿದರೆ ನಿಮಗೆ ತೋಟವನ್ನು ಮಾಡಲಿಕ್ಕೆ ಏನೆಲ್ಲ ಯಾವ ರೀತಿ ಅವಕಾಶಗಳಿದೆ, ಏನೆಲ್ಲ ಮಾಡ್ಬೋದು ಅನ್ನೋದು ನಿಮ್ಗೆ ಕಲ್ತ್ಕೊಳ್ಳೋಕೆ ಅನುಕೂಲ ಆಗ್ತದೆ ನಿಮಗೆ. ಓಕೆ ಧನ್ಯವಾದ ಕರೆ ಮಾಡಿದಕ್ಕಾಗಿ. ಸೊ ನಮ್ಮ ಈಗ ಈಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ತೆಂಗು ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಕಳೆದ 5-6 ವರ್ಷದಿಂದ ತೆಂಗಿನಲ್ಲಿ ಏನಾಯ್ತು, ನಮಗೆ ಮಳೆ ಸರಿ ಪ್ರಮಾಣದಲ್ಲಿ ಬೀಳಲಿಲ್ಲ ಅಂತೇಳಿ ನಮ್ಮ ಬೇರೆ ಬೇರೆ ತಾಲೂಕುಗಳಲ್ಲಿ ತೋಟನೇ ಒಣಗೋಗ್ಬಿಟ್ಟು. ಆಗ ಸೊ ಆ ಜಾಗದಲ್ಲಿ ನಮ್ಗೆ ಇದೀ ಖುಷ್ಕಿ ತೋಟಗಾರಿಕೆ ಬೆಳೆಗಳಿದ್ರೆ ಬಹಳ ಉಪಯೋಗ ಆಗೋದು ಅವರಿಗೆ, ರೈತರು ಯಾವುದೇ ಕಣ್ಕೊಳ್ತಾ ಇರಲಿಲ್ಲ ಅದು. ಸೊ ನಾವು ಅಂಥ ಜಾಗವನ್ನು, ಅಂಥ ಪ್ರದೇಶವನ್ನು, ಅಂಥ ಭೂಭಾಗವನ್ನು ನಾವು ಗುರುತು ಮಾಡಿ ಈ ಬೆಳೆಗಳನ್ನ ನಾವು ಉತ್ತೇಜನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಹಲೋ, ಈಗ ನಮಸ್ತೆ, ಮಾತಾಡಿ. ನಮಸ್ಕಾರ ಸರ್, ನಾನು ಅಶೋಕ್ ಅಂತ ಸರ್, ಕೊಮ್ಮನಹಳ್ಳಿಯಿಂದ. ಅಶೋಕ್ ಕುಂದನಹಳ್ಳಿ ಹೇಳಿ. ಕೊಮ್ಮನಹಳ್ಳಿ ದುದ್ದ ಹೋಗ್ಲಿ ಸರ್. ಗೊತ್ತಾಯ್ತು ಹೇಳಿ ಅಶೋಕ್ ಹೇಳಿ. ಸರ್, ಹೋದ ಸರ್ಲ ತೆಂಗಿನ ಸಸಿ ಹಾಕಿದ್ದು ಸರ್, ನಮ್ಗೇನು ಪ್ರೋತ್ಸಾಹನ ಏನು ಬರಲೇ ಇಲ್ಲ ಸರ್ ಅದಕ್ಕೆ. ಅಲ್ಲ, ನೀವು ಪ್ರೋತ್ಸಾಹನ ಬರ್ಬೇಕಂತ ಹೇಳಿದ್ರೆ ಅಶೋಕ್ ನೀವೇನ್ ಮಾಡ್ಬೇಕು, ನಿಮ್ಮ ಪಹಣಿ ಯಾರೆಸಲ್ ಪಹಣಿ ಇದೆ ಪಹಣಿ, ಅವ್ರದ್ದು ಒಂದು ಜಾಬ್ ಕಾರ್ಡು ಅಂದರೆ ನಿಮ್ಗೆ ಉದ್ಯೋಗ ಚೀಟಿ, ಗ್ರಾಮ ಪಂಚಾಯತ್ನಲ್ಲಿ ಉದ್ಯೋಗ ಚೀಟಿ ಕೊಟ್ಟಿರ್ತಾರಲ್ಲ, ಅದೊಂದು ಉದ್ಯೋಗ ಚೀಟಿ. ಆನಂತರ ನಿಮ್ಮದು BPL ಕಾರ್ಡ್ ಇದ್ದರೆ ಒಂದು BPL ಕಾರ್ಡು, ಇಷ್ಟು ದಾಖಲಾತಿಗಳನ್ನ ನಿಮ್ಮ ಪಂಚಾಯತಿಗೆ ಅಥವಾ ನಮ್ಮ ಇಲಾಖಾ ಅಧಿಕಾರಿಗಳಿಗೆ ಕೊಟ್ಟು ಅದನ್ನು ಕ್ರಿಯಾ ಯೋಜನೆಗೆ ಸೇರಿಸ್ಬೇಕು. ಅದನ್ನು ಅದು ನಿಮಗೆ ಕೊನೆಗೆ ಹೇಳ್ತಿದ್ದೆ, ನೀವು ಏನು ಮಾಡಬೇಕು ಅಂತ ಅದನ್ನು ಅದನ್ನ ಎಲ್ಲಾನು ಕೊಟ್ಟಿದೀವಿ ಸರ್. ಜಾಬ್ ಕಾರ್ಡು ಇದೆ, ನನ್ನ ಹೆಸರ್ಲ ಪಾಣಿ ಇದೆ, ಅಶೋಕ್ ಸನ್ನಪ್ಪ ನಂಜಪ್ಪ ಅಂತ ಎಲ್ಲಾನು ಕೊಟ್ಟಿದೀವಿ ಸರ್. ಯಾರಿಗೆ ಕೊಟ್ಟಿದ್ದೀರಿ ಅಶೋಕ್, ಯಾರಿಗೆ ಕೊಟ್ಟಿದ್ದೀರಿ? ತೋಟಗಾರಿಕೆ ಇಲಾಖೆಯಲ್ಲಿ ಮೇಡಮ್ ಅವರು ಇದ್ರು ಒಂದ್ಸಲ ಕೊಟ್ಟಿದ್ದೆ ಸರ್. ಹೌದು, ಮಾಡ್ಲಿಲ್ವಾ ಅವರು, ಅಪ್ರೂವ್ ಆಗ್ಲಿಲ್ವಾ? ಇಲ್ಲ ಸರ್, ಅಪ್ರೂವ್ ಆಗ್ಲಿಲ್ವಾ. ಆಯ್ತು, ಒಂದ್ ಕೆಲಸ ಮಾಡಿ ಆಯ್ತು. ಈಗ ನೀವು ಈ ಕಾರ್ಯಕ್ರಮ ಮುಗಿದ್ಮೇಲೆ ಕೊನೆಯಲ್ಲಿ ನನ್ನ ಫೋನ್ ನಂಬರ್ ಕೊಡ್ತೀನಿ, ನನ್ನ ಫೋನ್ ನಂಬರ್ ಬರ್ಕೊಂಡು ನೀವು ನನಗೆ ಸಂಪರ್ಕ ಮಾಡಿ, ಫೋನ್ ಮಾಡಿ ಜಸ್ಟ್ ಸಾಕು. ನಿಮಗೆ ಈಗ ವಸ್ತು ಯಾರೋ ಅಧಿಕಾರಿಗಳಿದ್ದಾರೆ ಪ್ರಸ್ತುತ ಕೆಲಸ ಮಾಡೋ, ಅವ್ರಿಗೆ ಕಾಂಟ್ಯಾಕ್ಟ್ ಕೊಟ್ಟು ನಿಮ್ಮನ್ನೇ ಅವ್ರು ಬಂದು ಸಂಪರ್ಕ ಮಾಡಿ ನಿಮ್ಮದು ದಾಖಲಾತಿಗಳನ್ನ ಪಡೆದು ನಿಮ್ಮದು ಕ್ರಿಯೋಜ್ಞೆ ಅನುಮೋದನೆ ಆಗಿದ್ರೆ ನಿಮ್ಗೆ ಏನು ಗಿಡ ನೆಡ್ತೀರಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊ. ಅದಕ್ಕೆ ಅಂದ್ರೆ ಈ ನಂಬರ್ ಹಾಕ್ಲಿಕ್ಕೆ ಮತ್ತೆ ಹಾಕಿದ್ರು ಸರ್, ಮೊನ್ನೆ ಹಾಕ್ತಾ ಇದೀವಿ 45 ಸೊಸೆ ಮತ್ತೆ ಹಾಕಿದೀವಿ ಸರ್. ಅವ್ರು ಈಗ ಅನ್ನೋದಕ್ಕೆ ಪಂಚಾಯತಿಲಿ ಈಗಿಲ್ಲ ನಿಂತೋಯ್ತೆ ಅಂತ ಸರ್ ಕೋರಂಗಲದಲ್ಲಿ ಕೇಳ್ಕೆ ಬಂದ್ವಿ. ಇಲ್ಲ ಇಲ್ಲ, ಈಗ ಇದೆ, ಅದು ಮಾಡ್ಕೊಡ್ತಾರೆ, ಏನ್ ಸಮಸ್ಯೆ ಇಲ್ಲ ಅಶೋಕ್, ಮಾಡ್ಕೊಡ್ತಾರೆ ನಿಮ್ಗೆ. ಈ ಕೊನೆಯ ನಂಬರ್ ಕೊಡ್ತೀನಿ, ಸಂಪರ್ಕ ಮಾಡಿ ಪ್ರೋಗ್ರಾಮ್ ನಾಳೆ ಅಥವಾ ನಾಡಿದ್ ಫೋನ್ ಮಾಡಿ ನನಗೆ. ನಾನು ನಮ್ಮ ಅಧಿಕಾರಿಗಳು ಯಾರಿದ್ದಾರೆ ಈಗ ದುದ್ದ ಹೋಬಳಿಗೆ ಯಾರು ಬಸ್ ಬಂದಿದ್ದಾರೆ ಅವ್ರಿಗೆ ಸಂಪರ್ಕ ಕೊಟ್ಟು ನಿಮಗೆ ಮಾಡಿಸ್ಕೊಡುವ ವ್ಯವಸ್ಥೆ ಮಾಡೋಣ, ಆಯ್ತಾ? ಧನ್ಯವಾದ ಅಶೋಕ್ ಕರೆ ಮಾಡಿದ್ದಕ್ಕಾಗಿ. ಅದರಿಂದ ಕೃಷಿ ಬೆಳೆಗಳಿದಾವ, ನಮ್ಮ ಕೃಷಿಕರಲ್ಲಿ ಒಂದು ಗೊಂದಲ ಇದೆ, ಇದನ್ನ ಬೇರೆ ತೋಟಗಳು ಮಾಡ್ದಂಗೆ ನಾವು ಮಾಡ್ಬೇಕಾಗುತ್ತೋ? ಈಗ ನೇರ್ಲಿ ಇರುತ್ತೆ, ನೀವ್ ಹೇಳ್ದಾಗೆ ಮಾವು ಇರುತ್ತೆ, ನೇರ್ಲೆ ಉಣಸು ಮಾವು ಸಪೋಟ ಬೇರೆ ತೋಟದಂಗೆ ಮಾಡಬಹುದು, ಅಥವಾ ಬರೀ ನಾವು ಬೇಲಿನಲ್ಲಿ ಹಾಕೊಳ್ಳ. ಈಗ ಅದು ಹಲಸಿನ ಬೆಳೆ ಆಗಲಿ, ಮಾವು ಬೆಳೆ ಆಗಲಿ, ಸಪೋಟ ಬೆಳೆ ಆಗಲಿ, ಗೇರು ಬೆಳೆ, ಇವೆಲ್ಲನೂ ನಾವು ತೆಂಗನ್ನು ಯಾವ ರೀತಿ ಬೆಳಿತೀವೋ, ಒಂದು ಎಕರೆಗೆ 50 ಗಿಡವನ್ನು ಹಾಕಿ, 45-50 ಗಿಡವನ್ನು ಹಾಕಿ ತೆಂಗು ಬೆಳೆಯನ್ನು ಯಾವ ರೀತಿ ಬೆಳಿತೀವೋ ಅದೇ ರೀತಿಯಲ್ಲಿ ನಮ್ಮ ಗೇರು ಗಿಡಗಳನ್ನು ಸಹ ಎಕರೆಗೆ ಸುಮಾರು, ಅದಕ್ಕೂ ಸಹ 50-55 ಗಿಡಗಳು ಎಕರೆಗೆ ಬರ್ತದೆ ಆ ಗಿಡಗಳು. ಮತ್ತು ಅದೇ ರೀತಿ ಸಪೋಟ ಮಾವು ಇದನ್ನು ಸಹ ಎಕರೆಗೆ ಏನು ನಿಗದಿತ ಅಥವಾ ಶಿಫಾರಸು ಅಂತರ ಇರ್ತದೆ, ಅಂತರವನ್ನು ಕೊಟ್ಟು ಅವರು ಬೆಳೆಯದೇ ಆದರೆ ಭಾಳ ಚೆನ್ನಾಗಿರ್ತದೆ. ಈಗ ನಮಗೆ ಗೊತ್ತಿರೋ ಹಾಗೆ ಸೀಬೆಗೆ, ಸೀಬೆ ಬೆಳೆ ಅದು ಒಂದು ಖುಷ್ಕಿ ತೋಟಗಾರಿಕಾ ಬೆಳೆ, ಸೀಬೆ ಬೆಳೆಗೂ ಸಹ ಖಂಡಿತವಾಗಿಯೂ ನಮ್ಗೆ ಅಂತರ ಇದೆ, 9-12 ಅದು ಏನು ತಳಿಗಳಿಗೆ ಅನುಗುಣವಾಗಿ ಅಂತರ ಇದೆ. ಆ ಅಂತರವನ್ನು ಅವರು ಪಾಲನೆ ಮಾಡಿಕೊಂಡು ಅವರು ಮೇನ್ ಬೆಳೆಯಾಗಿ ಬೆಳೆಯಬಹುದು, ಮುಖ್ಯ ಬೆಳೆಯಾಗಿ ಬೆಳೆಯಬಹುದು. ಹೌದೌದು, ಅವರ ಜಮೀನಿನಲ್ಲಿ ಮುಖ್ಯ ಬೆಳೆಯಾಗಿ ಬೆಳಿಬಹುದು. ಮುಖ್ಯ ಬೆಳೆ ಬೆಳೆದು ಈಗ ಇಂಥ ಬೆಳೆಗಳಿಗೂ ಸಹ ಈಗ ಮಾವು ಮಾವುಗೆ ಮಾರ್ಕೆಟ್ ಇದೆ ಬಿಡಿ, ಏನು ಸಮಸ್ಯೆ ಇಲ್ಲ. ಸಪೋಟಗೂ ಮಾರ್ಕೆಟ್ ಇದೆ. ಆದರೆ ಸೀಬೆಗೆ ಇತ್ತೀಚೆಗೆ ಒಳ್ಳೆ ಮಾರ್ಕೆಟ್ ಬರ್ತಾ ಇದೆ, ಮಾರುಕಟ್ಟೆ ಚೆನ್ನಾಗಿ ಸಿಗ್ತದೆ ಸೀಬೆಗೆ. ಅದೇ ರೀತಿ ನೇರಳೆಗೆ, ನೇರಳೆಗೂ ಸಹ ಒಳ್ಳೆ ಮಾರ್ಕೆಟ್ ಸಿಗ್ತಾ ಇದೆ. ಈಗ ಜಂಬು ನೇರಳೆ ಅಂತ ಕಾಲದಲ್ಲಿ ಅದಕ್ಕೆ ಕೆಜಿಗೆ 100-150 ರೂಪಾಯಿ ಮಾರಾಟ ಮಾಡ್ತಾರೆ ಕೆಜಿಗೆ, ಅದಕ್ಕೆ ಮಾರ್ಕೆಟ್ ಇದೆ. ಸೊ ಆ ರೀತಿಯಲ್ಲಿ ಸೊ ಈ ರೀತಿ ಬೆಳೆಗಳಿಗೆ ಇತ್ತೀಚೆಗೆ ಮಾರುಕಟ್ಟೆ ಅಭಿವೃದ್ಧಿ ಆಗ್ತಾ ಇದೆ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ತಿಮ್ಮೇಗೌಡ ಅಂತ ಸರ್, ಬಳ್ಳಕೆರೆಯಿಂದ ಕಟಾಯ ಹೋಗ್ಲಿ. ಮಾತಾಡಿ ತಿಮ್ಮೇಗೌಡ್ರೆ. ಆಕ್ಷನ್ ಪ್ಲಾನ್ ಗೆ ಸೇರ್ಸಕ್ಕೆ ಅಂತ ಇದ್ ಮಾಡ್ದು, ಅವರು ಈ ಸರಿ ಏನ ಕಡಿಮೆ ದುಡ್ಡಿದೆ ಎನ್ಆರ್ ಇದ್ದು, ಹಂಗಾಗಿ ಸೇರ್ಸಕ್ ಬರಲ್ಲ ಅಂತ ಸರ್. ನನ್ ಗಿಡ ಹಾಕ್ತಾ ಇದೀನಿ, ಹಾಕಿದೀನಿ ಒಂದ್ ಅರ್ಧ ಎಕರೆಗೆ. ಯಾವ ಗಿಡ ಹಾಕಿದ್ರಿ ತಿಮ್ಮೇಗೌಡ್ರೆ? ಅಡಿಕೆ. ಅಡಿಕೆ ಅಡಿಕೆ ಹಾಕಿದೀರಾ? ಓಕೆ ಓಕೆ, ಹಾಕಿದೀನಿ. ಏನೇ ಪ್ರಯತ್ನ ಪಟ್ಟರು ಈ ಮೆಂಬರ್ ಗಳ ಕಾಂಪಿಟೇಷನ್ ಅಲ್ಲಿ ಸದಸ್ಯರುಗಳ ಗ್ರಾಮ ಪಂಚಾಯತ್ ಆಕ್ಷನ್ ಪ್ಲಾನ್ ಸೇರಿಸಲಿಲ್ಲ ಸರ್. ಓಕೆ, ಅದಕ್ಕೇನಾದ್ರು ಸಲಹೆ ಕೊಡ್ತೀರಾ ಏನಾದ್ರು ಸರ್? ನಿಮ್ಮ ನೋಡೋಣ. ಈಗ ಈಗ ತಿಮ್ಮೇಗೌಡರು ಏನಿಲ್ಲ, ನನ್ನ ನಾನು ಈ ಕಚೇರಿ ಟೈಮ್ನಲ್ಲಿ ನನ್ನ ಸಂಪರ್ಕ ಮಾಡಿ, ನಮ್ಮ ಅಧಿಕಾರಿ ಇದಾರೆ ಕಟಾಯಿ ಹೋಬಳಿ, ನಮ್ಮ ಅಧಿಕಾರಿ ಇದಾರೆ ಅನ್ವರ್ ಸಾಹೇಬ್. ಅನ್ವರ್ ಅವರು, ಅನ್ಸರ್ ಅವರು. ಅನ್ಸರ್ಗೆ ಹೇಳ್ತೀನಿ ನಾನು, ನೋಡೋಣ ಅದೇನು ವಿಚಾರ ಮಾಡ್ತೀನಿ ನಾನು. ಯಾರು ನಿಮ್ಗೆ ಆಕ್ಷನ್ ಪ್ಲಾನ್ ಸೇರ್ಸಕ್ಕೆ ಯಾರು ಅನಾನುಕೂಲ ಮಾಡಿದ್ರು ವಿಚಾರ ಮಾಡೋಣ, ನೋಡೋಣ ಮಾಡಿಸ್ಕೊಳ ಬಿಡಿ. ನೋಡೋಣ ವಿಚಾರ ಏನು, ಆಕ್ಷನ್ ಪ್ಲಾನ್ ಬಂದಾಯ್ತು ಸರ್, ಅದೇ ಜಡ್ಪಿಂದ ಅನುಮೋದನೆ ಆಗಿ ಬಂದಾಗಿದೆ. ಈಗ ಯಾವ್ದಾರ ನಿಮ್ ಕಡೆಯಿಂದ ಏನಾದ್ರು ಪ್ರಯತ್ನ ಪಟ್ಟು ಏನಾದ್ರು ಸೇರ್ಸ್ಕೊಡಕ್ ನೋಡೋಣ. ಅದೇ ಮಾತಾಡೋಣ ಅಂತ ಹೇಳಿದ್ನಲ್ಲ ತಿಮ್ಮೇಗೌಡ್ರೆ, ಅದನ್ನೇ ಮಾತಾಡೋಣ. ಅದನ್ನೇ ಮಾತು, ಯಾಕೆಂದ್ರೆ ನಿಮ್ ಮೊದ್ಲು ಸೇರಿಸ್ಬಿಡ್ಬೇಕಿತ್ತು, ಲಾಸ್ಟ್ ಇಯರ್ ಅಥವಾ ಇವಾಗ ಸೇರಿಸ್ಬಿಡ್ಬೇಕಿತ್ತು ಮೊದ್ಲೇ ಆಕ್ಷನ್ ಪ್ಲಾನ್. ಸರಿಯಾ ಎನರ್ಜಿ ಅಮೌಂಟ್ ಕಡಿಮೆ ಅಂದ್ರು. ಓಕೆ ಓಕೆ, ಸದಸ್ಯರುಗಳು ತಕಪ್ಪ ಸಿಕ್ಕಾಪಟ್ಟೆ ಇದಾಯ್ತು. ಓಕೆ, ಹಂಗಾಗಿ ನಮ್ಮನ್ನ ಕೈ ಬಿಟ್ರು ಸರ್. ಆಯ್ತು, ನೋಡೋಣ ಮನಿ ತಿಮ್ಮೇಗೌಡ್ರೆ, ನೋಡೋಣ ನಮ್ಮ ಸಂಪರ್ಕ ಮಾಡಿ ನನ್ನ, ನೋಡೋಣ ನಾನು ಮಾತಾಡ್ತೀನಿ. ಆಯ್ತು ಆಯ್ತು ಆಯ್ತು ತಿಮ್ಮೇಗೌಡ್ರೆ, ಆಯ್ತು ಧನ್ಯವಾದ. ಆ ರೀತಿ ಇರೋದ್ರಿಂದ ನಾವುಗಳು ಸೊ ಈ ರೀತಿಯ ಖುಷ್ಕಿ ತೋಟಗಾರಿಕಾ ಬೆಳೆಗಳಿಗೆ ಇತ್ತೀಚೆಗೆ ನಮ್ಮ ಜನಸಾಮಾನ್ಯರಲ್ಲಿ ಈ ರೀತಿಯ ಬೆಳೆಗಳ ಬಗ್ಗೆ ಮತ್ತೆ ಅದರ ಉತ್ಪನ್ನಗಳ ಬಗ್ಗೆ ಮತ್ತೆ ಆ ಬೆಳೆಗಳಿಂದ ಆರೋಗ್ಯಕ್ಕೆ ಆಗುವಂತಹ ಉಪಯುಕ್ತತೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಬರ್ತಾ ಇದೆ, ಜಾಗೃತಿ ಮೂಡ್ತಾ ಇದೆ ಅವರಿಗೆ. ಸೊ ಉದಾಹರಣೆಗೆ ಸೀಬೆ, ಹಿಂದಿನ ಕಾಲದಲ್ಲಿ ಸೀಬೆ ನಾವು ಯಾರು ಸಿಟಿ ಜನಗಳು ತಿನ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅವರು. ಈ ನಗರ ಪ್ರದೇಶ ಅಂದ್ರೆ ಅವ್ರಿಗೆ ಹಣ್ಣುಗಳು ಅಂತ ಹೇಳಿದ್ರೆ ಕೇವಲ ಸೇಬು ಅಥವಾ ದ್ರಾಕ್ಷಿ ಅಥವಾ ನಮ್ದು ಮಾವು, ಈ ಹಣ್ಣುಗಳನ್ನ ಬಿಟ್ಟರೆ ಬೇರೆ ಹಣ್ಣುಗಳು ಅವ್ರಿಗೆ ಅಷ್ಟು ಪರಿಚಯ ಇರಲಿಲ್ಲ ಅವ್ರಿಗೆ. ಸೀಬೆಹಣ್ಣನ್ನು ನಮ್ಮ ನಗರ ಪ್ರದೇಶದ ಜನಗಳು ತಿನ್ಲಿಕ್ಕೆ ಅಷ್ಟು ಇಷ್ಟಪಡ್ತಿರ್ಲಿಲ್ಲ. ಇತ್ತೀಚೆಗೆ ಸೀಬೆ ಏನಾಗಿದೆ, ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ, ಡಯಾಬಿಟಿಸ್ ನಿಯಂತ್ರಣಕ್ಕೆ ಒಳ್ಳೆ ಬೆಳೆ ಮತ್ತೆ ಒಳ್ಳೆ ಉತ್ಪನ್ನ ಅಂತ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ. ನೀವು ಇತ್ತೀಚೆಗೆ ಬೆಂಗಳೂರು ಕಡೆ ಅಥವಾ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಸೀಬೆಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ, 100 ರೂಪಾಯಿ ಕೊಟ್ಟು. ಹೌದು ಹೌದು, ಆ ರೀತಿ. ಆಮೇಲೆ ನೇರಳೆ ಹಣ್ಣು, ಅಷ್ಟೇ ಡಯಾಬಿಟಿಕ್ಗೆ ಒಳ್ಳೆ ಹಣ್ಣಾಗಿಬಿಟ್ಟಿದೆ ಅದು. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಕೃಷ್ಣಮೂರ್ತಿ ಅಂತ, ಸಪ್ನಳ್ಳಿ ಸಾಲ್ಗಮ್ಮೆ ಹೋಬಳಿ. ಮಾತಾಡಿ ಕೃಷ್ಣಮೂರ್ತಿಗಳೇ, ಸ್ವಲ್ಪ ರೇಡಿಯೋದಿಂದ ದೂರ ಬಂದು ಮಾತಾಡಿ. ಎರಡು ಎಕರೆ ಇದೆ ಸರ್ ನಮ್ದು, ತೆಂಗು ಕೂರಿಸಿದೀವಿ. ಅದ್ರ ಜೊತೆಗೆ ಪ್ರೇ ಬೆಳೆ ನಮ್ಮ ಸೀಬೆ ಬೆಳೆದಿದ್ದಾರೆ. ಸೀಬೆನ ಅದರಲ್ಲಿ ಪರ್ಯಾಯ ಬೆಳೆ ಬೆಳಿಬಹುದು? ಬೆಳಿಬಹುದು ಕೃಷ್ಣಮೂರ್ತಿ ಅವರೇ, ಖಂಡಿತವಾಗಿನು ಸೀಬೆ ಬೆಳೆಯನ್ನೇ ಬೆಳಿಬಹುದು. ಬಟ್ ಸೀಬೆ ಬೆಳೆನೇ ಬೆಳಿಕ್ ಹೋದಾಗ ಏನ್ ಮಾಡ್ಬೇಕು ನೀವು, ಅದ್ರದ್ದು ಕ್ಯಾನಪಿ ಅಂದ್ರೆ ಅದ್ರ ಏನು ಬೆಳವಣಿಗೆ ಆಗ್ತದಲ್ಲ, ಅದನ್ನ ಪ್ರತಿ ವರ್ಷ ನೀವು ಸ್ವಲ್ಪ ನಿಯಂತ್ರಣ ಮಾಡ್ಬೇಕು ಅದನ್ನ, ಆಯ್ತಾ? ಈಗ ಸೀಬೆನಲ್ಲಿ ಈಗ ಒಳ್ಳೆ ಗಿಡ್ಡ ತಳಿಗಳು ಬಂದ್ಬಿಟ್ಟಿದೆ. ಈಗ ಲಕ್ನೋ ಸಫೇದು ಮತ್ತೆ ಬೇರೆ ಬೇರೆ ತಳಿಗಳು, ತುಂಬಾ ತಳಿಗಳು ಬಂದಿದೆ. ಈಗ ಕೆಂಪು ಫ್ಲಶ್ ಇರುವಂತದ್ದು, ಬಿಳಿ ಫ್ಲಶ್ ಇರುವಂತದ್ದು. ಹುಬ್ಳಿ ಹೋಗ್ಬೇಕಾದ್ರೆ ನೋಡ್ರಿ ಸರ್, ರೋಡ್ ಸೈಡ್ ಅಲ್ಲಿ ಮಾರ್ತಾ ಇರ್ತಾರೆ. ಆಮೇಲೆ ಇತ್ತೀಚೆಗೆ ರೋಡ್ ಕಲರ್ ಇರುತ್ತೆ. ಕರೆಕ್ಟ್. ಮತ್ತೆ ಇತ್ತೀಚೆಗೆ ಏನಾಗಿದೆ, ಸ್ವಲ್ಪ ದಪ್ಪ ಹಣ್ಣು ಇರುವಂತ ತಳಿಗಳು, ಈ ರೀತಿ ತಳಿಗಳು ಬಂದಿರೋದ್ರಿಂದ ನೀವುಗಳು ಆ ತಳಿಯ ಸೂಕ್ತತೆಯನ್ನ ನೋಡ್ಕೊಂಡು ಬೆಳೆದ್ರೆ ಸೀಬೆ ಚೆನ್ನಾಗಿ ಬರ್ತದೆ, ಏನು ಸಮಸ್ಯೆ ಇಲ್ಲ. ತೆಂಗಿನ ಮಧ್ಯೆ ನಾವು ಸೀಬೆಯನ್ನ ಮಾಡ್ಬೋದು, ಮತ್ತೆ ನಿಂಬೆಯನ್ನ ಮಾಡ್ಬೋದು, ಮತ್ತೆ ನುಗ್ಗೆ ಗಿಡಗಳನ್ನ ಮಾಡ್ಬೋದು. ಈ ರೀತಿ ಯಾವುದು ಸ್ವಲ್ಪ ಕ್ಯಾನೋಪಿ ಸ್ವಲ್ಪ ಕಡಿಮೆ ಇರ್ತದೆ, ಆ ಕ್ಯಾನೋಪಿ ಕಡಿಮೆ ಇರೋಕೆ ನಾವು ಮಾಡಿದರೆ ಭಾಳ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನ ಪಡಿ, ಏನು ಸಮಸ್ಯೆ ಇಲ್ಲ. ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ನೀವೇನಿಲ್ಲ, ನಮ್ಮ ಆಫೀಸ್ಗಳ ಸಂಪರ್ಕ ಮಾಡಿದರೆ ಸಸಿಗಳನ್ನ ನಮ್ಮ ವ್ಯವಸ್ಥೆ ಮಾಡ್ಬೋದು ಸರ್. ಸಿಗ್ತದೆ ನಿಮಗೆ ಸಸಿಗಳು, ಎಲ್ಲಿ ಬೇಕಾದ್ರೆ ಸಿಗ ಕೊಡ್ಸ್ಕೊಂಡು ಬನ್ನಿ. ಸೀಬೆನಲ್ಲಿ 2-3 ವೆರೈಟಿಗಳು, ಒಳ್ಳೊಳ್ಳೆ ವೆರೈಟಿಗಳಿದೆ. ಅದು ಎಲ್ಲೆಲ್ಲಿ ಸಿಗ್ತದೆ ಅಂತ ನಿಮ್ಗೆ ಒಂದು ವ್ಯವಸ್ಥೆ ಮಾಡಿ ಕೊಡ್ಸ್ಕೊಂಡು ಬನ್ನಿ ಅದನ್ನ. ಖಂಡಿತ ನಾನು ಕಂದ್ಲಿಕ್ ಬಂದು ಮೀಟ್ ಮಾಡಿ ಬಂದು ಭೇಟಿ ಮಾಡಿ ಭೇಟಿ ಮಾಡಿ ಭೇಟಿ ಮಾಡಿ ಧನ್ಯವಾದ ಕೃಷ್ಣಮೂರ್ತಿ. ಸೊ ಈ ರೀತಿಯಾದಾಗ ಈಗ ನೋಡಿ ನೇರಳೆ ಹಣ್ಣು, ನೇರಳೆ ಹಣ್ಣಿಗೆ ಇತ್ತೀಚೆಗೆ ಅದ್ರ ಬಗ್ಗೆ ಅದರ ಮಹತ್ವದ ಬಗ್ಗೆ ಗೊತ್ತಾಗಿದೆ, ನಮ್ಮ ಸಾಕಷ್ಟು ಪ್ರಚಾರ ಆಗ್ತಾ ಇದೆ. ಈ ರೀತಿಯಾಗಿ ಇತ್ತೀಚೆಗೆ ನಮ್ಮ ಒಣ ಭೂ ಪ್ರದೇಶದಲ್ಲಿ ಬೆಳೆಯುವಂಥ ತೋಟಗಾರಿಕೆ ಬೆಳೆಗಳಿದ್ದು ಅದರ ಮಹತ್ವದ ಬಗ್ಗೆ ಆರೋಗ್ಯ ಉಪಯುಕ್ತದ ಬಗ್ಗೆ ಗೊತ್ತಾಗಿರೋದ್ರಿಂದ ಅದಕ್ಕೆ ಮಾರುಕಟ್ಟೆ ವಿಸ್ತರಣೆ ಆಗ್ತಾ ಇದೆ. ಸೊ ಹಿಂದೆ ನಮಗೆ ಓನ್ಲಿ ನೇರಳೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಹೊಲದ ಮೂಲೆನಲ್ಲೋ ಅಥವಾ ಯಾವುದೋ ಬಂಜರು ಭೂಮಿನಲ್ಲೋ ಒಂದೆರಡು ಗಿಡ ಇರೋದು ಅದನ್ನ ಕಿತ್ಕೊಂಡು ಹೋಗಿ ಮಾರಾಟ ಮಾಡ್ತಾ ಇದ್ರು ಅಥವಾ ಮಾರಾಟ ಹಿಂದೆ ನಾನು ಕಂಡಿರ್ಲಂಗೆ ಕಳೆದ ಒಂದ್ ಮೂರ್ನಾಲ್ಕು ವರ್ಷದಿಂದ ಇಷ್ಟು ಮಾರಾಟ ಆಗ್ತಾ ಇದೆ. ಅದ್ರ ಹಿಂದೆ ಮರದಡಿ ಬಿದ್ದಿದ್ರೆ ನಮ್ಮ ಹಳ್ಳಿ ಜನಗಳು ಮಾತ್ರ ತಿಂತಾ ಇರೋದ್ರನ್ನ, ಈಗ ಮತ್ತೆ ಬೇರೆಯವರಿಗೆ ತಿನ್ಲಿಕ್ಕೆ ಗೊತ್ತಿರಲಿಲ್ಲ, ಜಬ್ಬಕ್ಕೂ ಅಂತ ಗೊತ್ತಿರಲಿಲ್ಲ, ನಮ್ಮ ಸಿಟಿ ಜನಗಳಿಗೆ ಒಳಗಡೆ ಬೀಜ ಇರೋದೇ ಗೊತ್ತಿರಲಿಲ್ಲ. ಇತ್ತೀಚೆಗೆ ಬೀಜದ ಪ್ರಮಾಣ ತಳಿಗಳು ಸಹ ಅಭಿವೃದ್ಧಿ ಆಗಿವೆ, ಈ ಬೆಳೆಗಳಲ್ಲಿ ಒಳ್ಳೆ ತಳಿಗಳು ಸಹ ಬಂದಿವೆ. ಈಗ ನೇರಳೆನಲ್ಲಿ ಜಂಬಿ ಜಂಬು ನೇರಳೆ, ನೇರಳೆನಲ್ಲಿ ಈಗ ಬೀಜ ಇಲ್ದಿರೋ ನೇರಳೆ ಹಣ್ಣು ಬರ್ತಾ ಇದೆ ಈಗ, ಅಥವಾ ಬೀಜ ಇದ್ರೂ ಸಹ ಬಹಳ ಸಣ್ಣ ಪ್ರಮಾಣದಲ್ಲಿ ಬೀಜ ಇದೆ. ಮತ್ತೆ ಸೀಬೆನಲ್ಲಿ ಒಳ್ಳೊಳ್ಳೆ ವೆರೈಟಿಗಳ ಸೀಬೆನಲ್ಲಿ ತಳಿಗಳು ಅಭಿವೃದ್ಧಿ ಆಗಿದೆ ಈಗ. ಸೊ ರೀತಿ ತಳಿಗಳು ಅಭಿವೃದ್ಧಿ ಆಗ್ತಾ ಇದೆ, ಮಾರುಕಟ್ಟೆ ಅಭಿವೃದ್ಧಿ ಆಗ್ತಾ ಇದೆ. ಆ ರೀತಿ ಇರೋದ್ರಿಂದ ಮತ್ತೆ ಅವಕ್ಕೆ ನಾವು ಯೋಜನೆ ಗುಚ್ಛ ಒಗ್ಗೂಡಿಸಿ ನಾವು ಅನುಷ್ಠಾನ ಮಾಡೋದ್ರಿಂದ ರೈತರಿಗೆ ಒಂದು ಆರ್ಥಿಕತೆಯ ಅಥವಾ ಒಂದು ಆದಾಯದ ಒಂದು ಮೂಲ ಆಗ್ತದೆ ಈ ರೀತಿಯ ಬೆಳೆಗಳು. ಆ ನಿಟ್ಟಿನಲ್ಲಿ ನಾವು ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಈಗ ನಮ್ಗೇನಾಗಿದೆ ಉದ್ಯೋಗ ಖಾತ್ರಿ ಮೂಲಕ ನಮ್ಮ ರೈತರಿಗೆ, ನಮ್ಗೆ ಕೇಳಲಿಲ್ವಾ ನಮ್ಮ ಇವರು ಕಟ್ಟಾಯ ತಿಮ್ಮೇಗೌಡರು ಕೇಳ್ದಂಗೆ ಅಥವಾ ಅಶೋಕ್ ಕೊಮ್ಮನಹಳ್ಳಿ ಕೇಳ್ದಂಗೆ, ಅವ್ರು ಕೇವಲ ತೆಂಗು ಅಡಿಕೆಯನ್ನು ಮಾತ್ರ ನೋಡ್ತಾ ಇದ್ದಾರೆ. ಈಗ ನಮ್ಮ ಈ ರೀತಿ ಬೆಳೆಗಳ ಕಡೆ ಗಮನ ಕೊಡ್ತಾ ಇಲ್ಲ. ಸೊ ಅವ್ರುಗಳು ಈಗ ಎಲ್ಲಿ ನೀರು ಜಾಸ್ತಿ ಇದೆಯೋ, ಎಲ್ಲಿ ಸ್ವಲ್ಪ ನೀರನ್ನು ನಾವು ನಿರ್ವಹಣೆ ಮಾಡ್ಬೋದು, ಎಲ್ಲಿ ಮಣ್ಣು ಚೆನ್ನಾಗಿದೆಯೋ ಅಲ್ಲೆಲ್ಲ ಬೇಕಾದ್ರೆ ತೆಂಗು ಅಡಿಕೆಯನ್ನು ಮಾಡ್ಕೊಳ್ಳಿ ಅವರು. ಬಟ್ ಎಲ್ಲಿ ನೀರಿನ ವ್ಯವಸ್ಥೆ ಕಡಿಮೆ ಇದೆ, ಎಲ್ಲಿ ಸ್ವಲ್ಪ ಭೂಮಿ ಸ್ವಲ್ಪ ಬಂಜರು ಭೂಮಿ ಟೈಪ್ ಇದೆ ಅಲ್ಲೆಲ್ಲ ನಾವು ಈ ರೀತಿ ಬೆಳೆಗಳನ್ನ ಮಾಡೋದ್ರಿಂದ, ನಮ್ಮ ಈ ರೀತಿ ಯೋಜನೆಗಳನ್ನ ಒಗ್ಗೂಡಿಸ್ಕೊಂಡು ಮಾಡೋದ್ರಿಂದ ರೈತರಿಗೆ ಬಹಳ ಉಪಯೋಗ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ರೈತರಿಗೆ ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ನಿಮ್ಗೆಲ್ಲೆಲ್ಲಿ ಈ ಸೂಕ್ತತೆ ಬಗ್ಗೆ ಅರ್ಥ ಮಾಡ್ಕೊಂಡು ನಮ್ಮ ಇಲಾಖೆ ಅಧಿಕಾರಿಗಳನ್ನ ಅಥವಾ ಬೇರೆ ಸಂಶೋಧನಾ ಕೇಂದ್ರ ಅಧಿಕಾರಿಗಳ ಸಂಪರ್ಕ ಮಾಡಿ ಅವ್ರ ಕಡೆಯಿಂದ ಮಾಹಿತಿ ಪಡೆದು ಒಂದು ಯೋಜನೆ ಸವಲತ್ತನ್ನು ಪಡ್ಕೊಳ್ಳಿ, ಜೊತೆಗೆ ಈ ರೀತಿ ಬೆಳೆಗಳ ಪ್ರದೇಶ ವಿಸ್ತರಣೆಯನ್ನು ಮಾಡಿದ್ರೆ ನಿಮ್ಮ ಆರ್ಥಿಕತೆಗೆ ಆದಾಯ ಮೂಲಕ ಒಂದು ಅಡಿಷನ್ ಆದಂಗೆ ಆಗ್ತದೆ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ ಸರ್. ಸೊ ನನ್ನ ಸಂಪರ್ಕ 1944 89 89 89 82 82 83 83. ಇನ್ನೊಮ್ಮೆ ಹೇಳಿ 9 4 8 9 9 8 9 2 2 3 2 9 4 8 9 9 2 2 3. ಇದು ಎಚ್ ಆರ್ ಯೋಗೇಶ್ ಅವರ ಸಂಪರ್ಕ ಸಂಖ್ಯೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ಖುಷ್ಕಿ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಅವರನ್ನ ಸಂಪರ್ಕವನ್ನ ಮಾಡಬಹುದು. ಅಂತಿಮವಾಗಿ ಸರ್ ಒಂದೇ ಒಂದು ಪ್ರಶ್ನೆ, ಅರ್ಧ ನಿಮಿಷದಲ್ಲಿ ಹೇಳಬೇಕು, ಉದ್ಯೋಗ ಖಾತ್ರಿ ಯೋಜನೆಯಡಿ ಖುಷ್ಕಿ ತೋಟಗಾರಿಕೆ ಮಾಡ್ಕೋಬೇಕು ಅಂದ್ರೆ ಮೂಲಭೂತವಾಗಿ ಏನ್ ಮಾಡಬೇಕು? ಏನಿಲ್ಲ, ಅವ್ರದ್ದು ಯಾರ್ದು ಹೆಸರಿನಲ್ಲಿ ಜಮೀನ್ ಇರ್ತದೆ ಆ ಜಮೀನಿನ ದಾಖಲಾತಿ ಆದಂತಹ ಪಾಣಿ, ಅವ್ರದೊಂದು ಉದ್ಯೋಗ ಚೀಟಿ, ಮತ್ತೆ ಒಂದು ಬಿಪಿಎಲ್ ಕಾರ್ಡ್ ಅಥವಾ ಸಣ್ಣ ರೈತರ ಪ್ರಮಾಣ ಪತ್ರ, ಇಷ್ಟನ್ನು ತೆಗೆದುಕೊಂಡು ನಮ್ಮ ಇಲಾಖೆಯನ್ನು ಅಥವಾ ಗ್ರಾಮ ಪಂಚಾಯತ್ನ ಸಂಪರ್ಕ ಮಾಡಿ ಕ್ರಿಯೋಜ್ನಲ್ಲಿ ಅವರ ಹೆಸರು ಸೇರಿಸಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಕ್ರಿಯೋಜ್ನಲ್ಲಿ ವ್ಯವಸ್ಥೆ ಹೆಸರು ಸೇರಿದ ನಂತರ ಅವರು ನಮ್ಮ ಇಲಾಖೆ ನಿಯಮಗಳ ಪ್ರಕಾರ ಗುಂಡೆಯನ್ನು ತೋಡಿ ಗಿಡವನ್ನು ನೆಟ್ಟರೆ ಖಂಡಿತವಾಗ್ಲೂ ಅವರಿಗೆ ಉದ್ಯೋಗ ಖಾತ್ರಿ ಸವಲತ್ತು ಸಿಗ್ತದೆ ಅವರಿಗೆ. ಒಳ್ಳೆಯದು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಖುಷ್ಕಿ ತೋಟಗಾರಿಕೆ ಬೆಳೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ರಿ, ನಮ್ಮ ಕೇಳುಗರ ಪ್ರಶ್ನೆಗೂ ಕೂಡ ತಾವು ಉತ್ತರಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಖುಷ್ಕಿ ತೋಟಗಾರಿಕೆ ಬೆಳೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಹಾಸನದ ತೋಟಗಾರಿಕಾ ಉಪನಿರ್ದೇಶಕರಾದ ಡಾ ಎಚ್ ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಸ್ಫೂರ್ತಿ ಹಾಗೂ ಅಶ್ವಿನಿ. ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್ ಮತ್ತು ಡಿ ಅರವಿಂದನ್. Thank you. ಕೇಳುಗುರಿ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತ ಸುಧಾ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ನಮ್ಮ ನಿಲಯದಿಂದ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ, 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, 9:05 ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡು, ಪ್ರಸ್ತುತಪಡಿಸುತ್ತಾರೆ ಸ್ವರ್ಣದಾಸ್ ಹೆಚ್ವಿ. 9:30 ಬೆಂಗಳೂರು ಕೇಂದ್ರದಿಂದ ಅಮೃತ ಸ್ವಾತಂತ್ರ್ಯ ಮಹೋತ್ಸವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, 10:00 ಬೆಂಗಳೂರು ಕೇಂದ್ರದಿಂದ ನಾಟಕ, 10:35 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಕೇಳುಗರೆ, ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ಗುರುಮೂರ್ತಿ ಪೆಂಡಕೂರು ಅವರಿಂದ. 6:20 ಸ್ತುತಿ ಮಲ್ಲಿಕ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:45 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸಮಿತಿಯವರ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, 7:50 ಸವಿಗಾನ, 9:05 ಗೀತವೈವಿಧ್ಯ ಕಾರ್ಯಕ್ರಮ ಸುಮಧುರ, 9:30 ಬೆಂಗಳೂರು ಕೇಂದ್ರದಿಂದ ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ, 9:40 ಸಾಹಿತ್ಯ ಸೌರಭ, ನಂತರ ನಮ್ಮ ನಿಲಯದಿಂದ 10:00 ಹೊಸ ಗಾನ ಭಜಾನ, 11:00 ಫೂಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಭಾವಗೀತೆಗಳ ಪ್ರಸಾರ.